ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಕಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ಕವಿತಾ ಅವರೊಂದಿಗೆ ಸಂದರ್ಶನ ಭಾಗ ಒಂದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ಸರಣಿ ಹಳೆಯ ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ಕಾರ್ಯಕ್ರಮದೊಳಗೆ ನಾವು ಸಿರಿಧಾನ್ಯಗಳ ಬಗ್ಗೆನೇ ತಮಗೆ ಮಾಹಿತಿಯನ್ನು ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳ ಮಹತ್ವ ಏನದ, ಸಿರಿಧಾನ್ಯಗಳನ್ನು ನಾವು ಯಾಕೆ ಬಳಸಬೇಕು, ಇಲ್ಲಿ ತನಕ ಅದರ ಬಗ್ಗೆ ನಾವು ಯಾಕೆ ನಿರ್ಲಕ್ಷ್ಯ ತಾಳಿದ್ವಿ, ಇನ್ನು ಮುಂದಿನ ದಿನಗಳಲ್ಲಿ ಯಾಕೆ ನಾವು ಅವುಗಳನ್ನು ಬಳಸಬೇಕು, ಯಾವ ರೀತಿ ಬಳಸಬಹುದು, ಏನೇನು ತಿಂಡಿ ತಿನಿಸುಗಳನ್ನು ಮಾಡಬಹುದು, ಯಾವ ರೀತಿ ಸಂಸ್ಕರಣೆ ಮಾಡಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತು ತಮಗೆ ಏನೇನು ಸಂದೇಹಗಳದಾವೆ ಅವುಗಳ ಬಗ್ಗೆ ಕೂಡ ನಾವು ಈ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಈ ಸಿರಿಧಾನ್ಯಗಳ ಸಂಸ್ಕರಣೆ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು ಮಾತಾಡೋಣ. ಈ ಬಗ್ಗೆ ನಮಗೆ ತಮ್ಮ ಅನುಭವಗಳನ್ನು ನೀಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಶ್ರೀಮತಿ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಈ ವಿಭಾಗದೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದೊಳಗೆ. ಸಿರಿಧಾನ್ಯಗಳ ಸಂಸ್ಕರಣೆ ವಿಷಯ ಬಂದಾಗ ಸಾಕಷ್ಟು ಅನುಭವ ಅವರಿಗಿದೆ, ಅವರಿಂದ ನಾವು ಮಾಹಿತಿ ಮಾಡಿಕೊಳ್ಳೋಣ. ಯಾವ ರೀತಿ ಬೆಳೆಗಾರರಿಗೆ ಈ ಒಂದು ಸಂಸ್ಕರಣೆ ಉಪಯೋಗ ಆಗ್ತಾ ಇದೆ ಮತ್ತು ಗ್ರಾಹಕರಿಗೆ ಯಾವ ರೀತಿಯಾದಂಥ ಒಂದು ಸ್ನೇಹ ಹಸ್ತವನ್ನು ಇದು ಚಾಚ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಹಿತಿ ಮಾಡಿಕೊಳ್ಳೋಣ. ಕವಿತಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಕೇಳುಗರಿಗೂ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಸಿರಿಧಾನ್ಯಗಳ ಒಂದು ಸಂಸ್ಕರಣೆಯನ್ನ ಹೇಗೆ ಮಾಡ್ತಾರೆ, ಸಿರಿಧಾನ್ಯಗಳಲ್ಲಿ ಯಾವ ರೀತಿಯಲ್ಲಿ ಸಂಸ್ಕರಣೆಯನ್ನ ಮಾಡ್ತಾರೆ ಹಾಗೂ ನಮ್ಮಲ್ಲಿ ನಾವು ಹೇಗೆ ಸಂಸ್ಕರಣೆಯನ್ನ ಮಾಡಿ ನಾವು ಮಾರಾಟವನ್ನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿರುವ ಒಂದು ಕೆಲವೊಂದು ವ್ಯವಸ್ಥೆಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸಿರಿಧಾನ್ಯಗಳ ಅಂತಂದ್ರೆ ಈಗಾಗಲೇ ಎಲ್ಲರಿಗೂ ಅದರ ಮಹತ್ವ ತಿಳಿದು ಬಂದಿದೆ ಅಂತ ನಾನು ಅನ್ಕೊಡ್ತೀನಿ. ಯಾಕಂತಂದ್ರೆ 2018 ರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಾವು ಮಾಡಿದೀವಿ, ಮತ್ತೆ ಈ ವರ್ಷ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತಾನೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂತಂದ್ರೆ ಈ ಸಿರಿಧಾನ್ಯಗಳು ಇವತ್ತಿನ ಧಾನ್ಯಗಳಂತ ಅಲ್ಲ, ಇವು ತುಂಬಾ ಪ್ರಾಚೀನ ಕಾಲದಿಂದ ಒಂದು ನಮ್ಮ ರೈತರಲ್ಲಿ ಅವು ಅಡಿಗೆಯಲ್ಲಿ ಪದ್ಧತಿಯಲ್ಲಿ ಬಂದಿರತಕ್ಕಂತಹ ಧಾನ್ಯಗಳು. ಅವುಗಳನ್ನ ಅವರು ಬೇರೆ ವಿಧದಲ್ಲಿ ಸೇವಿಸ್ತಾ ಇದ್ರು. ಆದ್ರೆ ಆ ಒಂದು ಹೇಗೆ ನಾವು ಹುಗ್ಗಿ ಮಾಡ್ತಿದ್ವಿ, ಅದನ್ನ ಬೇಯಿಸ್ಬಿಟ್ಟು ಹಾಲಾಕಿ ಊಟ ಮಾಡ್ತಿದ್ವಿ, ಅದು ಬಿಟ್ಟು ಈಗ ಆಧುನಿಕ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಉತ್ಪಾದನೆ ಅಂದ್ರೆ ಸಂಸ್ಕರಣೆಯನ್ನ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ, ಈ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಬಹುಮುಖ್ಯವಾಗಿ ತಿಳಿದಕ್ಕಂತ ಅಂಶ ಏನಂತಂದ್ರೆ ಅವುಗಳಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಆಗರ. ಈ ಸಿರಿಧಾನ್ಯಗಳನ್ನ ನಾವು ಖನಿಜಾಂಶಗಳ ಆಗರ ಅಂತಾನೆ ಕರಿತೀವಿ, ಪೋಷಕಾಂಶಗಳ ಆಗರನೇ ಅಂತ ಕರಿತೀವಿ. ಅಂತ ಅಂದ್ರೆ ಇವುಗಳಲ್ಲಿ ಅಧಿಕವಾದಂತಹ ಪ್ರೋಟೀನ್, ಅಧಿಕವಾದಂತಹ ನಾರಿನಾಂಶ, ಅಧಿಕವಾಗಿರ್ತಕ್ಕಂತಹ ಖನಿಜಾಂಶಗಳು ಹೊಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸುಮಾರು 10-15 ಹಿಂದೆ ಈ ಒಂದು ಸಿರಿಧಾನ್ಯಗಳಿಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ವಿಶೇಷವಾಗಿ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದಲ್ಲಿ ಅನೇಕ ನಮ್ಮ ಸೀನಿಯರ್ ಅಂತ ಅಂದ್ರೆ ನಮ್ಮ ಸೀನಿಯರ್ ಸೈಂಟಿಸ್ಟ್ಗಳು ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರು ಅನೇಕ ತರಹದ ಆಹಾರ ಉತ್ಪನ್ನಗಳ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಆ ಒಂದು ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಇತ್ತೀಚೆಗೆ ಸುಮಾರು 25 ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿ ವಾಣಿಜ್ಯೀಕರಣ ಸಹ ಮಾಡಲಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ 25 ತಂತ್ರಜ್ಞಾನಗಳು ಆಲ್ರೆಡಿ ಈಗ ನಮ್ಮ ಮಾರಾಟಗಾರರಿಗೆ ತೆಗೆದುಕೊಳ್ಳಲು ಅಂತ ಸಿದ್ಧತೆಯಲ್ಲಿದೆ. ಇನ್ನ ಒಂದು 10 ಟೆಕ್ನಾಲಜೀಸ್ಗಳು ಮುಂಬರುವಂತಕ್ಕಂಥ ಈ ವರ್ಷದಲ್ಲಿ ಅವುಗಳನ್ನು ಸಹ ನಾವು ಕಂಪನಿಯ ಒಂದು ವ್ಯಕ್ತಿಗಳಿಗೆ ಅವುಗಳನ್ನು ನೀಡಲು ತಯಾರಿದ್ದೀವಿ. ಅವುಗಳಲ್ಲಿ ಆಲ್ರೆಡಿ ಈಗ ಸದ್ಯಕ್ಕೆ SKDRDP ರಾಯಪುರ್ ಈ ಹುಬ್ಬಳ್ಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದವರು ಸುಮಾರು 8-9 ತಂತ್ರಜ್ಞಾನಗಳನ್ನ ನಮ್ಮಿಂದ ತೆಗೆದುಕೊಂಡಿದ್ದಾರೆ. ಈಗ ಯಾವ ರೀತಿ ನಾವು ಸಂಸ್ಕರಣೆಯನ್ನ ಮಾಡಬಹುದು ಅಂತ ವಿಚಾರಕ್ಕೆ ಬಂದ್ರೆ, ಈ ಸಿರಿಧಾನ್ಯಗಳಲ್ಲಿ 3 ಹಂತದಲ್ಲಿ ಸಂಸ್ಕರಣೆಯನ್ನು ಮಾಡಬಹುದು. ಪ್ರಾಥಮಿಕ ಸಂಸ್ಕರಣೆ, ದ್ವಿತೀಯ ಸಂಸ್ಕರಣೆ ಮತ್ತು ತೃತೀಯ ಸಂಸ್ಕರಣೆ ಅಂತ ಕರಿತೀವಿ. ಪ್ರಾಥಮಿಕ ಸಂಸ್ಕರಣೆ ಅಂತ ಅಂದ್ರೆ ನಾವು ರೈತರು ಬೆಳೆದಿರ್ತಕ್ಕಂತ ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಸಾವಿ ಆಗಿರ್ಬೋದು, ಮತ್ತೆ ಆರ್ಕ, ಊದಲು, ಹೀಗೆ ಅನೇಕ 8 ವಿಧದ ಸಣ್ಣ ಕಿರುಧಾನ್ಯಗಳು ಮತ್ತು ದೊಡ್ಡ ಕಿರುಧಾನ್ಯ ಜೋಳ ಮತ್ತು ಸಜ್ಜೆನ ಅನ್ನೋ ದೊಡ್ಡ ಗಾತ್ರದ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂದ್ರೆ, ಇನ್ನು 6 ಮತ್ತು 7 ತರಹದ ವಿವಿಧ ಸಿರಿಧಾನ್ಯಗಳಿದೆ. ಆ ಎಲ್ಲಾ ಸಿರಿಧಾನ್ಯಗಳ ರೈತರಿಂದ ನಾವು ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಅವುಗಳಿಂದ ತೆಗೆದುಕೊಂಡು ಅವುಗಳನ್ನ ನಾವು ಪ್ರೀ ಪ್ರಾಸೆಸಿಂಗ್ ಅಂತ ಕರಿತೀವಿ, ಪೂರ್ವ ಸಿದ್ಧತಾ ಸಂಸ್ಕರಣೆ ಅಂತ ಕರಿತೀವಿ. ಅಂದ್ರೆ ಸ್ವಚ್ಛಗೊಳಿಸೋದಿರ್ಬೋದು, ವಿಂಗಡಣೆ ಮಾಡೋದಿರ್ಬೋದು, ಅದನ್ನು ಮಾಡಿ ನಂತರ ಅವುಗಳ ಮೇಲಿನ ಸಿಪ್ಪೆಯನ್ನ ತೆಗೆದು ಅದನ್ನ ಅಕ್ಕಿಯಾಗಿ ಬಳಸ್ತಕ್ಕಂಥ, ಅದನ್ನ ನಾವು ಪ್ರಾಥಮಿಕ ಸಂಸ್ಕರಣೆ ಅಂತ ಕರಿತೀವಿ. ಆ ಅಕ್ಕಿಯನ್ನ ಒಂದು ಪ್ಯಾಕೇಜಿಂಗ್ ಅಂತ ಹೇಳ್ಬಿಟ್ಟು ಮಾಡಿ ಅದ್ರ ಲೇಬಲಿಂಗ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು. ಅದೇ ತರ ಆ ಅಕ್ಕಿಯನ್ನ ಬಳಸಿ ಹಿಟ್ಟನ್ನ ತಯಾರಿಸ್ತಕ್ಕಂಥದ್ದು. ಆ ಹಿಟ್ಟನ್ನ ಡೈರೆಕ್ಟ್ ಆಗಿ ಮಾರುಕಟ್ಟೆಯನ್ನು ಮಾಡಬಹುದು, ಆದ್ರೆ ಅದರ ಒಂದು ಶೆಲ್ಫ್ ಲೈಫ್ ಏನಂತ ಹೇಳ್ತೀವಲ್ಲ, ಸಂಸ್ಕರಣಾ ಅವಧಿ ಏನಿರುತ್ತಲ್ಲ ಅದು ಕಡಿಮೆ ಇರುತ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆ ಹಿಟ್ಟಿನಿಂದ ಅನೇಕ ರೀತಿ ಅಂತಕ್ಕಂತಹ ಆಹಾರ ಉತ್ಪನ್ನಗಳು ಅಂದ್ರೆ ಬೇಕರಿ ಉತ್ಪನ್ನಗಳಾಗಿರ್ಬಹುದು, ಅಥವಾ ಈ ತರ ಎಕ್ಸ್ಟ್ರೂಡೆಡ್ ಅಂತ ಕರಿತೀವಿ ನಾವು, ಶಾವ್ಗೆ ಇರ್ಬೋದು, ಪಾಸ್ತಾ ಇರ್ಬೋದು, ಮ್ಯಾಕರೋನಿ ಅಂತ ಹೇಳಿ ಪ್ರಾಡಕ್ಟ್ಗಳು, ಆಧುನಿಕವಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಇದಾವಲ್ಲ, ಅವುಗಳನ್ನು ಕೂಡ ತಯಾರಿಸಬಹುದು. ಅದಲ್ಲದೆ ನಮ್ಮದೇ ಆಗಿರ್ತಕ್ಕಂಥ ರೈತ ಮಹಿಳೆಯರು ತಮ್ಮ ಸಂಘ ಸಂಸ್ಥೆಗಳ ಮೂಲಕ ಅವುಗಳನ್ನು ಚಕ್ಲಿ ಮಾಡಬಹುದು, ಅವುಗಳಿಂದ ಉಂಡೆ ಮಾಡಬಹುದು, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಅವರು ಸಹ ಉದ್ಯೋಗವನ್ನು ತಯಾರಿಸಬಹುದು. ಈ ತರಹ ಪದಾರ್ಥಗಳನ್ನು ದ್ವಿತೀಯ ಸಂಸ್ಕರಣೆ ಅಂತ ಕರಿತೀವಿ. ತೃತೀಯ ಸಂಸ್ಕರಣೆ ಅಂದ್ರೆ ಇನ್ನ ಒಂದು ಹೆಚ್ಚಿನ ಆ ಒಂದು ಉತ್ಪನ್ನಕ್ಕೆ ಇನ್ನ ಹೆಚ್ಚಿನ ಬೆಲೆ ಮತ್ತು ಆದ್ಯತೆ ಕೊಡ್ತಕ್ಕಂಥದ್ದು, ಅದನ್ನ ನಾವು ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನ ತೃತೀಯ ಸಂಸ್ಕರಣೆ. ಈ ತರಹದ ಉತ್ಪನ್ನಗಳನ್ನೆಲ್ಲ ನಾವು ತಯಾರಿಸಬಹುದು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಒಂದ್ ನೀವು ಕೇಳಿರತಕ್ಕಂತ ಪ್ರಶ್ನೆಗೆ ನಾವು ಉತ್ತರ ಏನ್ ಹೇಳ್ಬೇಕಂತಂದ್ರೆ, ಈಗ ನಮ್ಮಲ್ಲಿ ನಾವು ಒಂದು ಸಿರಿಧಾನ್ಯಗಳ ಸಂಸ್ಕರಣ, ಪ್ರಾಥಮಿಕ ಸಿರಿಧಾನ್ಯಗಳ ಸಂಸ್ಕರಣ ಘಟಕ ಇದೆ. ಅದು 2007 NEIP ಒಂದು ಯೋಜನೆಯಡಿಯಲ್ಲಿ ಒಂದು ಇಕ್ವಿಪ್ಮೆಂಟ್ ಗಳನ್ನ ಈ ನಮ್ಮ ಸೀನಿಯರ್ ಸೈಂಟಿಸ್ಟ್ ಗಳು ತರಿಸಿದ್ರು. ಅದನ್ನ ನಾವು ಇವಾಗ ಎಸ್ಟಾಬ್ಲಿಷ್ ಮಾಡಿ ಈ ವರ್ಷದಿಂದ ಅದರ ಒಂದು ಟ್ರಯಲ್ ರನ್ ಮಾಡ್ತಾ ಇದೀವಿ. ಟ್ರಯಲ್ ರನ್ ಅಂತ ಅಂದ್ರೆ, ಈಗ ಒಂದು 100 kg ಪರ್ ಅವರ್ ಕೆಪಾಸಿಟಿಗೆ ಆ ಒಂದು ಸಿರಿಧಾನ್ಯಗಳನ್ನ ಹಾಕಿದ್ರೆ ಎಷ್ಟು ಅಕ್ಕಿ ಬರುತ್ತೆ, ಆ ಒಂದು ಟ್ರಯಲ್ ರನ್ ನಡೀತಾ ಇದೆ. ಈ ಟ್ರಯಲ್ ರನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಅದು 100 kg ಪರ್ ಅವರ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಅದೇ ತರ ಇನ್ನೊಂದು ಮೊಬೈಲ್ ಯೂನಿಟ್ ಅಂತ ಹೇಳಿ ಸಣ್ಣ ಪ್ರಮಾಣದಲ್ಲಿ, ಈಗ ಒಂದು 25 kg ಬ್ಯಾಗ್, ಅದನ್ನ ಹಾಕಿದ ತಕ್ಷಣ ಎಷ್ಟು ಕೆಜಿ ಅಕ್ಕಿ ಬರುತ್ತೆ, ಆ ಒಂದು ಸಣ್ಣ ಯೂನಿಟ್. 2 ತರಹದ ಯೂನಿಟ್ ಇದೆ, ಒಂದು ಸಣ್ಣ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಯನ್ನ ಇರುವುದನ್ನ ಅನೇಕ ನಮ್ಮಲ್ಲೇ ಇರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಕೂಡ ಬಂದ್ ಹೋಗಿ ಅದನ್ನ ನೋಡ್ಬಿಟ್ಟು ನಾನು ಈ ಒಂದು ವ್ಯವಸ್ಥೆಯನ್ನ ಉಪಯೋಗ ಪಡಿಸಿಕೊಂಡು ನನ್ನ ಒಂದು ಏನು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆ ಅಥವಾ ನಾನೇ ಬೆಳೆದಿರ್ತಕ್ಕಂತ ಅವ್ರದ್ದೊಂದು 10-15 ಎಕರೆ ಹೊಲದಲ್ಲಿ ಅವರು ಸಿರಿಧಾನ್ಯಗಳನ್ನ ಬೆಳೀತಾ ಇದಾರಂತೆ, ಆ ಸಿರಿಧಾನ್ಯಗಳನ್ನ ತಂದು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅದನ್ನ ಸಂಸ್ಕರಣೆ ಪ್ರಾಸೆಸಿಂಗ್ ಮಾಡಿಕೊಂಡು ಅವರು ಮಾರುಕಟ್ಟೆ ಮಾಡಿ ಸ್ವಂತ ಉದ್ಯಮಿಯಾಗಲಿಕ್ಕೆ ಬಯಸಿದ್ದಾರೆ. ಅದು ಎಲ್ಲಿ ಮಾಡ್ತಾ ಇದ್ದಾರೆ ಅವರು? ಅವರು ಇಲ್ಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿನೇ ಓದಿರ್ತಕ್ಕಂತಹ ವಿದ್ಯಾರ್ಥಿ ಅಂದು ಬಂದು ಸಲಹೆ ಭೇಟಿ ಆಗಿಬಿಟ್ಟು ಇದನ್ನ ನಮ್ಮ ನೋಡ್ಕೊಂಡು ಹೋಗಿದ್ದಾರೆ. ಇದಲ್ಲದೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಧ್ಯದ ರಾಯಪುರ ಒಂದು ಭಾಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿ ಒಂದು ಕಂಪನಿಯವರು ಅವ್ರದೇ ಆದಂತ ಒಂದು ಸಿರಿಧಾನ್ಯ ಘಟಕವನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರಲ್ಲಿ ಹೆಚ್ಚಿನ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇಂದ ಹೆಚ್ಚು ಹೆಚ್ಚು ಆ ಒಂದು ಸಿರಿಧಾನ್ಯಗಳು ಬರತಕ್ಕಂಥದ್ದು ಕಂಡು ಬಂದು ಅವರು ನಮ್ಮ ಯೂನಿಟ್ ಅನ್ನ ಉಪಯೋಗಿಸಿಕೊಳ್ಳಿಕ್ಕೆ ಹೈರಿಂಗ್ ಬೇಸ್ ಮೇಲೆ ಅವರು ಒಂದು ಒಂದು ನಮ್ಮ ವಿಶ್ವವಿದ್ಯಾಲಯದ ಉನ್ನತ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಈ ಮುಂಬರುವ ದಿನಗಳಲ್ಲಿ ಆ ಒಂದು ಘಟಕವನ್ನು ಅವರು ಉಪಯೋಗಿಸಿಕೊಳ್ಳಲು ಬಯಸ್ತಿದ್ದಾರೆ. ಅಂದ್ರೆ ಕವಿತಾ ಅವರೇ, ಈಗ ಯಾರೇ ರೈತರು ಸಿರಿಧಾನ್ಯಗಳನ್ನ ಬೆಳೆದಂತವರು ಅವರ ಧಾನ್ಯಗಳನ್ನ ಸಂಸ್ಕರಣೆ ಮಾಡಬೇಕು ಅಥವಾ ಅವುಗಳನ್ನ ಅಕ್ಕಿಯನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಸಂದರ್ಭದೊಳಗೆ ತಮ್ಮ ವಿಶ್ವವಿದ್ಯಾಲಯದ ಸಹಾಯವನ್ನು ತಗೊಂಡು ಸಂಸ್ಕರಣೆ ಮಾಡಿಕೊಂಡು ಅವರು ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಅಂತೀರಿ? ಹಾ ಮಾಡ್ಕೊಳ್ಬಹುದು ಸರ್. ಅದನ್ನ ನಾವು ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ, ಈಗ ನಮ್ಮ ರೈತರು ಒಂದು 2 ಎಕರೆ ಅಥವಾ 3 ಎಕರೆಯಲ್ಲಿ ತಮ್ಮ ಸಿರಿಧಾನ್ಯಗಳನ್ನ ಬೆಳೆದು ಆ ಸಿರಿಧಾನ್ಯಗಳನ್ನ ಇಲ್ಲಿಗೆ ತಗೊಂಡ್ ಬಂದ್ರೆ, ಅದು ಮುಂಚಿನ ಒಂದು ನಮ್ಮ ಹಿಂದಿನ ಕುಲಪತಿಗಳು ಆ ಒಂದು ಘಟಕವನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೈತರು ತಂದಿರತಕ್ಕಂಥದ್ನ ಮಾಡ್ಕೊಡಿ ಅಂತ ಅಂದ್ರು. ಆದ್ರೆ ಈಗ ನಮ್ಮಲ್ಲಿ ಎಲ್ಲ ಒಂದು ಇದಲ್ಲದೆ ಸಿರಿಧಾನ್ಯಗಳ ಘಟಕ ಅಲ್ಲದೆ ನಮ್ಮಲ್ಲಿ ಬೇಕರಿ ಘಟಕ ಒಂದಿದೆ, ಮತ್ತು ಆಯಿಲ್ ಉತ್ಪನ್ನ ಮಾಡತಕ್ಕಂತ ಒಂದು ಯೂನಿಟ್ ಇದೆ, ಮತ್ತು ಫ್ರೂಟ್ ಅಂಡ್ ವೆಜಿಟೇಬಲ್ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಮಾಡತಕ್ಕಂತ ಘಟಕ, ಹೀಗೆ ಒಂದು 3-4 ಘಟಕಗಳಿದೆ. ಆ ಒಂದು ಘಟಕಗಳಿಗೆ ಯಾರೇ ಬರಲಿ, ರೈತರೇ ಬರಲಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ವಿದ್ಯಾರ್ಥಿನಿಯೇ ಬರಲಿ, ಅವರಿಗೆ ಒಂದು ಹೈರಿಂಗ್ ಕಾಸ್ಟ್ ಅಂದ್ರೆ ಪ್ರೊಸೆಸಿಂಗ್ ಕಾಸ್ಟ್ ಎಷ್ಟಿದೆಯಲ್ಲ ಅಷ್ಟೊಂದು ಪೇ ಮಾಡಿ ಅವರು ಅದನ್ನ ಸಂಸ್ಕರಣೆ ನಮ್ಮಲ್ಲಿ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡಿಕೊಂಡು ತಮ್ಮದೇ ಆದ ಒಂದು ಬ್ರ್ಯಾಂಡ್ ಅನ್ನ ಉಪಯೋಗಿಸಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡ್ಬೇಕಂತ ಅನ್ಕೊಂಡಿದೀವಿ. ಆ ರೀತಿ ಬಂದಾಗ ಇವಾಗ ಆಗಲೇ ಆಲ್ರೆಡಿ ನಮ್ಮಲ್ಲಿ ಎಸ್ಟಾಬ್ಲಿಷ್ ಇರತಕ್ಕಂತ ಬೇಕರಿ ಘಟಕ ಇದೆ. ಆ ಬೇಕರಿ ಘಟಕದಲ್ಲಿ ಸಿರಿಧಾನ್ಯಗಳ ಬಿಸ್ಕೆಟ್, ಸಿರಿಧಾನ್ಯಗಳ ಕೇಕ್, ಸಿರಿಧಾನ್ಯಗಳಿಂದ ಏನೇನು ನಾವು ಬೇಕರಿ ಪದಾರ್ಥಗಳನ್ನ ಉತ್ಪಾದಿಸಬಹುದಲ್ಲ ಅವುಗಳನ್ನ ಆಲ್ರೆಡಿ ಹೈರಿಂಗ್ ಬೇಸ್ ಅಲ್ಲಿ ಈಗ ಸುಮಾರು 10-15 ಜನ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗ ತಾವು ಏನು ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಿ ಬೇಕರಿ ಯೂನಿಟ್ ಅಂತಂದ್ರೆ? ನಾವು ಬೇಕರಿಯಲ್ಲಿ ಸರ್ ಈಗ ನಮ್ಮಲ್ಲಿ ನಾವು ಒಂದು ಸಂಶೋಧನೆಯನ್ನ ಮಾಡಿರೋ ಪ್ರಕಾರ ಈಗ ಮಾರ್ಕೆಟ್ ನಲ್ಲಿ ಬರ್ತಕ್ಕಂಥದ್ದು ಆಲ್ಮೋಸ್ಟ್ 50% ಮೈದಾ, 50% ಸಿರಿಧಾನ್ಯ ಇದೆ. ಸೊ ನಾವು 3 ತರಹದ ಸಿರಿಧಾನ್ಯಗಳು, ಆರಕ, ಕೊರಲೆ, ಕೆಂಪು ಜೋಳ, ಈ 3 ಸಿರಿಧಾನ್ಯಗಳನ್ನ 100% ಅಂದ್ರೆ ಅದರಲ್ಲಿ ಮೈದಾ ಇಲ್ಲ, ಸಕ್ಕರೆ ಇಲ್ಲ, ಅದಕ್ಕೆ ನಾವು ಬೆಲ್ಲವನ್ನ ಉಪಯೋಗಿಸಿ ಬಿಸ್ಕೆಟ್ ಅನ್ನು ತಯಾರಿಸಿದೀವಿ. ಆ ಬಿಸ್ಕೆಟ್ ಅನ್ನ ನಾವು ಮಾರಾಟ ಮಾಡಿದ್ವಿ ಡೈಲಿ ಇಲ್ಲಿ ಮಾಡಿದ್ರು. ಬೆಣ್ಣೆಯನ್ನ ಉಪಯೋಗಿಸಿದ್ರೆ ಕೆಜಿಗೆ 360 ರೂಪಾಯಿ, ಇಲ್ಲ ಬೆಣ್ಣೆನ ಉಪಯೋಗಿಸದೆ ಇಲ್ಲ ಅಂತಂದ್ರೆ ನಾರ್ಮಲಿ 230 ರೂಪಾಯಿ. ಸಿರಿಧಾನ್ಯಗಳ ಬಿಸ್ಕೆಟ್ಗಳನ್ನ ಡೈಲಿ ನಾವು ಪ್ರೊಡ್ಯೂಸ್ ಮಾಡ್ತಿದೀವಿ. ಇಲ್ಲೇ ಯೂನಿವರ್ಸಿಟಿ ಮತ್ತೆ ಯಾರು ಏನೋ ಆರ್ಡರ್ ಕೊಡ್ತಾರಲ್ಲ ಅವರಿಗೆ ಮಾಡ್ಕೊಡ್ತಾ ಇದೀವಿ. ಆಮೇಲೆ ಸಿರಿಧಾನ್ಯಗಳಿಂದ ನಾವು ಮಫಿನ್ಸ್ ಅಂತ ಸಣ್ಣ ಕಪ್ ಕೇಕ್ ಅದನ್ನ ಸಹ ತಯಾರಿಸಿದೀವಿ. ಸಿರಿಧಾನ್ಯಗಳ ಆಧಾರಿತವಾಗಿರ್ತಕ್ಕಂತ ಪಾಸ್ತಾ ತಯಾರಿಸಿದೀವಿ. ಮತ್ತೆ ಸಮ್ ರೆಡಿ ಟು ಕುಕ್ ಪ್ರಾಡಕ್ಟ್ ಅಂತ ಮಿಕ್ಸಸ್ ಇರದೆ ಅಲ್ಲ, ಪಾಯಸ ಮಿಕ್ಸ್ ಇರ್ಬೋದು, ಸೂಪ್ ಮಿಕ್ಸ್, ಈ ತರಹದ ಅನೇಕ ತರಹದ ಇಡ್ಲಿ ಮಿಕ್ಸ್, ದೋಸಾ ಮಿಕ್ಸ್ ಅವೆಲ್ಲ ಮಾಡ್ತಾ ಇದ್ದೀರಿ, ಪ್ರಾಡಕ್ಟ್ ಗಳನ್ನ ತಯಾರಿಸಿ ಮಾರಾಟ ಮಾಡ್ತಿದೀವಿ. ಈಗ ಗ್ರಾಹಕರು ಯಾವ ರೀತಿಯಾದಂತಹ ಒಂದು ಸ್ಪಂದನ ಕೊಡ್ತಾ ಇದ್ದಾರೆ, ತಮಗೆ ಏನಂತಾರೆ ಈ ಉತ್ಪನ್ನಗಳ ಬಗ್ಗೆ ಅವರು? ಗ್ರಾಹಕರಲ್ಲಿ ಅತ್ಯಧಿಕ ಬೇಡಿಕೆ ಇದೆ ಸರ್. ಯಾಕೆ ಅಂತಂದ್ರೆ ನಾನು ಮುಂಚಿತವಾಗಿ ಹೇಳಿದೆ ಇವೆಲ್ಲ ಪೋಷಕಾಂಶಗಳ ಆಗರ ಅಂತ. ಎಷ್ಟೋ ಜನ ಲೈಫ್ ಸ್ಟೈಲ್ ಡಿಸೀಸ್, ಮಧುಮೇಹ ಮತ್ತೆ ಒಬೆಸಿಟಿ, ಕಾನ್ಸ್ಟಿಪೇಷನ್, ಈ ತರಹದ ಏನ್ ತೊಂದರೆಗಳಿದೆಯಲ್ಲ, ಡಾಕ್ಟರ್ ಅವರಿಗೆ ಸಜೆಸ್ಟ್ ಮಾಡ್ತಿದ್ದಾರೆ ನೀವು ಈ ಹೆಲ್ದಿ ಇರ್ತಕ್ಕಂತಹ ಮೇಲೆ ಬೇಸ್ಡ್ ರೆಸಿಪಿನ ನಿಮ್ಮ ಒಂದು ದೈನಂದಿನ ಆಹಾರದಲ್ಲಿ, ಒಂದಿನ ಆಹಾರದಲ್ಲಿ ನೀವು ಉಪಯೋಗಿಸಿ ಅಂತ. ಆ ಒಂದ್ ನಿಟ್ಟಿನಲ್ಲಿ ಸುಮಾರಷ್ಟು ಜನ, ಎಷ್ಟು ಯಾರು ಹೆಚ್ಚಾಗಿ ಡಯಾಬಿಟಿಕ್ ಅವರೆಲ್ಲ ಏನಿದಾರಲ್ಲ ಅವರೆಲ್ಲಾನು ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ ಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಹೆಚ್ಚು ಆ ಉತ್ಪನ್ನಗಳ ಒಂದು ಬೇಡಿಕೆ ಇದೆ. ಇದಲ್ಲದೆ ಇನ್ನೊಂದು ಬೇಡಿಕೆ ಏನಿದೆ ಅಂತಂದ್ರೆ, ನಾವು ಏನು ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡಿದೀವಲ್ಲ ಆ ತಂತ್ರಜ್ಞಾನಗಳು ಕಂಪನಿಯ ಮಾಲೀಕರಿಗೆ ಬೇಕಾಗಿದೆ. ಸೊ ನೀವು ನಮಗೆ ಈ ಒಂದು ತಂತ್ರಜ್ಞಾನಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಕೊಡಿ, ನೀವು ನಾನ್ ಎಕ್ಸ್ಕ್ಲೂಸಿವ್ ಆಗಿ ಬೇಡ ಅನ್ನುವಂತಹ ಒಂದು ಮಾಹಿತಿ ಕೂಡ ತಿಳಿದ್ಬಂತು. ಆದ್ರೆ ನಮ್ಮ ವಿಶ್ವವಿದ್ಯಾಲಯವು ಫಾರ್ಮರ್ಸ್, ಕೃಷಿಕರ, ರೈತರ ಅಭಿವೃದ್ಧಿಗಾಗಿ ಇರುವುದರಿಂದ ಹೆಚ್ಚಾಗಿ ನಾವು ಅದನ್ನ ಎಕ್ಸ್ಕ್ಲೂಸಿವ್ ಮಾಡೋದು ಬೇಡ. ನಾನ್ ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಬಂದ್ರೂ ಆ ತಂತ್ರಜ್ಞಾನವನ್ನು ನಾವು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕುಲಪತಿಗಳ ಒಂದು ಸಲಹೆ ಬಂದಿದೆ ಸರ್. ಅದು ನಮ್ಮಲ್ಲಿ ಇನ್ನ ಡಿಸ್ಕಷನ್ ಆಗ್ತಾ ಇದೆ. ಅಂದ್ರೆ ರೈತರ ಮತ್ತು ರೈತ ಮಹಿಳೆಯರ ಉಪಯೋಗಕ್ಕಾಗಿ ಇಂತಹ ತಂತ್ರಜ್ಞಾನವನ್ನ ನಾವು ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅಂತದ್ದು ಹೆಚ್ಚಾಗಿದೆ ಸರ್. ಆಮೇಲೆ ನಮ್ಮಲ್ಲಿ ಇದಲ್ಲದೆ ತಂತ್ರಜ್ಞಾನಗಳ ಅಭಿವೃದ್ಧಿ ಪಡಿಸಿದ ಅಲ್ಲದೆ ನಾವು ಈ ಬೇಕರಿ ಘಟಕದಿಂದ ಅನೇಕ ರೈತ ಮಹಿಳೆಯರಿಗೆ ಮತ್ತು ರೈತರಿಗೆ ಮತ್ತೆ ಜಸ್ಟ್ 10th ಪಾಸ್ ಆಗಿರತಕ್ಕಂತ ಯುವಕ ಮತ್ತು ಯುವತಿಯರು ತಾವೇ ತಮ್ಮ ಸ್ವಂತ ಉದ್ಯೋಗವನ್ನ ಸ್ಟಾರ್ಟ್ ಮಾಡಲಿ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಒಂದು ದಿನ, 3 ದಿನ ಮತ್ತೆ ವಾರ ಮತ್ತು ತಿಂಗಳಿಗೆ ಈ ತರ ಒಂದು ಡಿವೈಡಿಂಗ್ ಸಿಸ್ಟಮ್ ಅಲ್ಲಿ ಬೇಕರಿ ತಂತ್ರಜ್ಞಾನಗಳ ತರಬೇತಿ ಕಾರ್ಯಕ್ರಮ ಸದಾ ನಾವು ಮಾಡ್ತೀವಿ. ಯಾರು ಸದಾ ಉದ್ಯಮಿ ಆಗ್ಬೇಕು ಅಂತ ಬಯಸ್ತಾರ ಅವರಿಗೆ 1 ತಿಂಗಳದ ತರಬೇತಿ. ಕೆಲವೊಬ್ಬ ರೈತ ಮಹಿಳೆಯರು ಇಲ್ಲ, ನನ್ನ ಮನೆಯಲ್ಲಿ ಮಾಡ್ಕೊಳ್ಬೇಕು, ನಾನು ಉತ್ತಮವಾದ ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ಆದ ಬೇಕರಿ ತಂತ್ರಜ್ಞಾನ ನಮ್ಮ ಮನೆಯಲ್ಲೇ ಮಾಡ್ಬೇಕು ಅನ್ನೋರು 3 ದಿನದ ಒಂದು ಬೇಕರಿ ತಂತ್ರಜ್ಞ, ಹೀಗೆ ತರಬೇತಿ ಕಾರ್ಯಕ್ರಮವನ್ನು ನಾವು ಕೊಡ್ತಿದೀವಿ ಸರ್. ಹೌದು, ಎಸ್ಪೆಷಲಿ ಸಿರಿಧಾನ್ಯಗಳನ್ನ ಉಪಯೋಗಿಸಿ ಕೂಡ ಮಾಡ್ತಿದೀವಿ. ಸಿರಿಧಾನ್ಯ ಉಪಯೋಗ ಇಲ್ದೇನೆ ಹೇಗ್ ಮಾಡ್ಬೋದು ಅದು ಫಸ್ಟ್ ನಾವು ಅವ್ರಿಗೆ ಕಲಿಸ್ತೀವಿ. ಅದಾದ್ಮೇಲೆ ಸಿರಿಧಾನ್ಯ ಕೂಡ ಇದೇ ರೀತಿಲಿ ಇಷ್ಟು ಭಾಗ ಸಿರಿಧಾನ್ಯ ಇಷ್ಟು ಭಾಗ ಮೈದಾ ಅಂದ್ರೆ ಏನು ಗೋಧಿ ಹಿಟ್ಟನ್ನ ಬಳಸಿ ನೀವು ಬೇಕರಿ ಉತ್ಪನ್ನಗಳನ್ನ ತಯಾರಿಸಬಹುದು ಅನ್ನೋದ್ರ ಬಗ್ಗೆ ತರಬೇತಿ ಸಹ ಕೊಡ್ತೀವಿ. ಅಂದ್ರೆ ಈ ತರಬೇತಿಗಳೆಲ್ಲ ವರ್ಷ ಪೂರ್ತಿ ನಡೆಯುವಂತಹ ತರಬೇತಿಗಳು ಅಂತ? ವರ್ಷ ಪೂರ್ತಿ ನಡೆಯುವಂತ ತರಬೇತಿಗಳು ಸರ್. ಇವು ಈ ಒಂದು ವರ್ಷ ನಾವು ಸ್ಟಾಪ್ ಮಾಡಿದ್ವಿ ಅಂತಂದ್ರೆ ಒಂದು ಕಾರಣ ಅಂದ್ರೆ ನಮ್ಮ ಒಂದು ಬೇಕರಿ ಘಟಕವನ್ನ ಮೊದಲು ಚಿಕ್ಕದಾಗಿತ್ತು, ಅದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ನಮ್ಮಲ್ಲಿ ಲಾಸ್ಟ್ ಇಯರ್ ಎರಡು ತರಹದ ಒಂದು ಉಪಕರಣಗಳನ್ನ ಪರ್ಚೇಸ್ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಮಾಡ್ಲಿಕ್ಕೆ. ಸೊ ಹಾಗಾಗಿ ಈಗ ಮುಂದಿನ ತಿಂಗಳಿನಿಂದ ನಾವು ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ರೈತ ಉತ್ಪಾದಕ ಕಂಪನಿಗಳು ಇರ್ತಾರೆ, ಅವರು ತಮ್ಮಲ್ಲಿ ಏನು ಈಗ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಿ, ಅಂತ ಒಂದು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಇಂಥ ಮಷಿನ್ಗಳನ್ನ ಕೂಡ ಅವರು ತಮ್ಮಲ್ಲಿ ಹಾಕೊಂಡು ಉತ್ಪಾದನೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಂತವ್ರು ಇಂಥ ಒಂದು ಘಟಕವನ್ನು ಮಾಡೋದಕ್ಕೆ ಸಾಧ್ಯ ಅದನ್ನ ಹೆಂಗ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹೌದು ಸರ್. ಈಗ ಈ ಒಂದು ನಾನು ಹೇಳಿದೆ ಪ್ರಾಥಮಿಕ ದ್ವಿತೀಯ ತೃತೀಯ ಸಂಸ್ಕರಣೆ ಅಂತ ಹೇಳಿದೆ. ಸೊ ಯಾವುದೇ FPOs ಆಗಿರ್ಬೋದು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿರ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳೇ ಆಗಿರ್ಬೋದು ಅಥವಾ ಒಬ್ಬ ರೈತನೇ ಆಗಿರ್ಬೋದು, ಅವರಿಗೆ ಸಿಂಪಲ್ ಆಗಿ ಮಾಡಬೇಕಾದ ಕೆಲಸ ಇಷ್ಟೇ. ಅವರಲ್ಲಿ ತಮ್ಮಲ್ಲಿ ಹಣದ ಕೊರತೆ ಇದ್ರೆ ಅವರು PMFME ಯೋಜನೆಯ ಮೂಲಕ ತಾವು ಹಣ ಸಹಾಯವನ್ನಕ್ಕೆ ಒಂದು ಲೋನ್ ಬರ್ಕೊಂಡ್ರೆ ಅಲ್ಲಿ PMFME ಅರ್ಧ ಅವರು ಏನ್ ಕೇಳ್ತಾರಲ್ಲ ಅದ್ರ ಅರ್ಧದಷ್ಟು ಫ್ರೀಯಾಗಿ ಹಣವನ್ನು ಕೊಡ್ತಾರೆ. ಅದಕ್ಕೆ ಈಗ ಸಂಸ್ಕರಣೆಗೆ ಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿ 3-4 ಉತ್ತಮವಾದಂತಹ ಉಪಕರಣಗಳು. ಈಗ ನಾನು ಉದಾಹರಣೆಗೆ ನವಣೆ ಅಥವಾ ಕೊರಲೆ ಈ ಎರಡು ಸಿರಿಧಾನ್ಯಗಳನ್ನ ಅಕ್ಕಿ ತಯಾರಿಸಬೇಕು ಅಂದ್ರೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ಒಂದು ಧಾನ್ಯಗಳಿಗೆ ಒಂದು ಬಹುಮುಖ್ಯವಾಗಿ ಬೇಕಾಗಿರೋದು ಅವುಗಳ ಕ್ಲೀನ್ ಮಾಡ್ಲಿಕ್ಕೆ ಮಷಿನ್ಸ್. ಸೊ ಕ್ಲೀನಿಂಗ್ ಕಮ್ ಗ್ರೇಡಿಂಗ್ ಮಷಿನ್ ಅಂತ ಒಂದಿರುತ್ತೆ. ಆಮೇಲೆ ಡಿಹಲ್ಲಿಂಗ್ ಸೆಂಟ್ರಿಫ್ಯೂಗಲ್ ಡಿಹಸ್ಕಿಂಗ್ ಮಷಿನ್ ಅಂತೇಳಿ, ಅದಾದ್ಮೇಲೆ ಅದನ್ನ ಮಾಡಿರ್ತಕ್ಕಂಥದ್ದನ್ನ ಮತ್ತೆ ಗ್ರೇಡ್ ಮಾಡ್ತಕ್ಕಂಥ ಒಂದು ಮಷಿನ್, ಮತ್ತೆ ಪ್ಯಾಕೇಜಿಂಗ್ ಮಷಿನ್, ಈ ಒಂದು 4 ಮಷಿನ್ಸ್. ಅದನ್ನ ಜೊತೆಗೆ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಒಂದು ರೂಮು ಮತ್ತೆ ಎಲೆಕ್ಟ್ರಿಸಿಟಿ. ಸೊ ಅವರು ಮ್ಯಾಕ್ಸಿಮಮ್ ಇಷ್ಟೊಂದು ಫೆಸಿಲಿಟಿ ಇದ್ದು ಅವರಲ್ಲಿ ಹಣದ ಒಂದು ಸೌಲಭ್ಯ ಕೊರತೆ ಏನಾದ್ರು ಇತ್ತು ನಾವು ಹಾಕ್ಲಿಕ್ಕೆ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ನನ್ನಲ್ಲಿ ಈ ತರಹದ ನನಗೆ ಇಷ್ಟು ಹಿಂದಿನಿಂದ ರಾ ಮೆಟೀರಿಯಲ್ ನನ್ನ ಊರಿನ ರೈತರೇ ಆಗಿರ್ಬೋದು ಅಥವಾ ನನ್ನ ಸಂಸ್ಥೆ ಫಾರ್ಮರ್ಸ್ ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ನನ್ನಲ್ಲಿ ನವಣೆ ಅಥವಾ ಕೊರಲೆ 1 ಟನ್ ಇದೆ ಅಥವಾ 2 ಟನ್ ಇದೆ, ಇಷ್ಟು ರಾ ಮೆಟೀರಿಯಲ್ ಇದೆ, ನಾ ಇಷ್ಟು ಒಂದು ರಾ ಮೆಟೀರಿಯಲ್ ನಾನೇ ಪ್ರೊಸೆಸ್ ಮಾಡ್ಬೇಕು ಅಂತ ಏನಾದ್ರು ನೀವು ಗವರ್ನಮೆಂಟ್ ಗೆ ಒಂದು ಪ್ರಪೋಸಲ್ ನ ಕೊಟ್ರೆ ಅವರೇ ಸಹ ಇದನ್ನ ಎಸ್ಟಾಬ್ಲಿಷ್ ಮಾಡ್ಕೊಡ್ತಾರೆ ಸರ್ ಅಂತ ಒಂದು ವ್ಯವಸ್ಥೆ ಇದೆ. ಸೊ ಅದನ್ನ ನಾವು ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ಪ್ರಪೋಸಲ್ ಅಂದ್ರೆ DPR ಅವೆಲ್ಲವನ್ನು ಬರ್ಕೊಳ್ಬೇಕು. ಒಬ್ಬ ಅದನ್ನ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಒಂದು ಟ್ರೈನಿಂಗ್ ಕೂಡ PMFME ಇಂದ ಕೊಡ್ತಾರೆ ಸರ್, ಪ್ರಧಾನಮಂತ್ರಿ ಯೋಜನೆಯಿಂದ ಮೈಕ್ರೋ ಎಂಟರ್ಪ್ರೈಸ್ ಯೋಜನೆಯಿಂದ ಕೊಡ್ತಾರೆ. ಅದನ್ನ GTC ಅಂದ್ರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಹೋಗಿ ರೈತರು ಮಾಹಿತಿ ಕೇಳಿದ್ರೆ ಅದರ ಬಗ್ಗೆ ಡೀಟೇಲ್ ಆಗಿ ಅವರು ಸಹ ಅವರಿಗೆ ಸಹಾಯ ಮಾಡ್ತಾರೆ ಹೇಗೆ ಮುಂದೆ ಬರಬೇಕು ಅನ್ನೋದಕ್ಕೆ. ಅಂದ್ರೆ ಕೃಷಿ ಇಲಾಖೆ ಒಳಗ ರೈತರು ಹೋಗಿ ಮಾಹಿತಿ ತಗೊಳ್ಬಹುದಾಗಿದೆ ಅಂತೀರಿ? ಇದ್ರ ಬಗ್ಗೆ ಮಾಹಿತಿ ತಗೊಳ್ಬಹುದು, ಅವರವರಿಗೆ ಸಹಾಯ ಮಾಡ್ತಾರೆ. ವ್ಯಾಲ್ಯೂ ಅಡಿಷನ್ ಅಂತಕ್ಕಂತ ಅಂದ್ರೆ ವ್ಯಾಲ್ಯೂ ಅಡಿಷನ್ ಇಸ್ ಡಬಲಿಂಗ್ ದ ಫಾರ್ಮರ್ ಇನ್ಕಮ್ ಅಂತಕ್ಕಂತ ಒಂದು ಏನು ವಾಕ್ಯ ಬಂತಲ್ಲ ಆವಾಗಿಂದ ಎಲ್ಲಾ GTC ಎಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಯಾರಾದ್ರೂ ಒಬ್ಬ ರೈತ ಅಥವಾ ರೈತ ಮಹಿಳೆ ನಾನು ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ಅಂತಕ್ಕಂತ ಒಂದು ಇಟ್ಕೊಂಡು ಅವ್ರ ಹತ್ರ ಸಲಹೆ ಕೇಳಕ್ ಹೋದ್ರೆ ಅವರು ಡೀಟೇಲ್ ಆಗಿ ಈ ಒಂದು ಯೋಜನೆ ಬಗ್ಗೆ ಹೇಳಿ ಅವರಿಗೆ ನೀವ್ ಏನ್ ಮಾಡ್ತೀರಾ, ನೀವ್ ಹೆಂಗ್ ಮಾಡಬಹುದು, ನೀವ್ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ವಿಚಾರಗಳ ಮಾಹಿತಿಯನ್ನ ಕೊಡ್ತಾರೆ ಸರ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು GTC ಏನ್ ಕೇಂದ್ರ ಇದೆಯಲ್ಲ ಅಲ್ಲಿ ಅವರು ಅದನ್ನ ಕೊಡ್ತಾರೆ. ಅಡ್ಡಿಲ್ಲ, ಬಹಳ ಒಳ್ಳೆ ಮಾಹಿತಿಯನ್ನ ತಾವು ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇಂಥ ಒಂದು ಏನು ಘಟಕಗಳನ್ನು ಮಾಡಬೇಕು ಅನ್ನುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಈ ಒಂದು ಉದ್ಯಮ ವಿಕಾಸ ಮಾಡುವಂತಹ ಒಂದು ವಿಚಾರದೊಳಗೆ ಸಾಕಷ್ಟು FPOಗಳಿದ್ದಾರೆ, ಮತ್ತು ವೈಯಕ್ತಿಕವಾಗಿ ಕೂಡ ಡೆವಲಪ್ ಆಗಬೇಕು ಅನ್ನುವಂಥವ್ರು ಇರ್ತಾರೆ. ಅಂಥವ್ರಿಗೆ ಈ ಮಾಹಿತಿ ಬಹಳ ಉಪಯುಕ್ತ ಆಗ್ತದೆ ಅಂಥೇಳಿ ನಾವು ಭಾವಿಸ್ತೀವಿ. ಕವಿತಾ ಅವರೇ, ಈಗ ತಾವು ಸುಮಾರು ವರ್ಷಗಳಿಂದ ಈ ಸಂಸ್ಕರಣೆ ಮಾಡುವಂತಹ ಒಂದು ಕೆಲಸ ವಿಶ್ವವಿದ್ಯಾಲಯದ ಮೂಲಕವಾಗಿ ತಾವು ಮಾಡ್ತಾ ಇದ್ದೀರಿ. ಇಲ್ಲಿ ನಾನು ಏನು ಕೇಳೋದಂತಂದ್ರೆ ತಾವು ಏನು ಸಿರಿಧಾನ್ಯಗಳು ತಮಗೆ ಸಿಗ್ತಾ ಇದ್ದಾವೆ ಅದು ತಮಗೆ ಯಾವ ರೀತಿ ಸಿಗ್ತಾ ಇದೆ, ಯಾ ರೈತರು ಬಂದು ತಮ್ಮಲ್ಲಿ ಮಾರಾಟ ಮಾಡ್ತಾರೋ ಅಥವಾ ತಾವು ಏನಾದರೂ ತಮ್ಮ ಏನು ಪ್ರತ್ಯಕ್ಷಿಕೆಗಳಿರ್ತಾವ ಅಲ್ಲಿಂದ ಸಿರಿಧಾನ್ಯಗಳನ್ನು ತಂದು ಇದನ್ನು ಪ್ರೊಸೆಸ್ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಯಾವ ರೀತಿ ಈ ಕೆಲಸ ನಡೀತಾ ಇದೆ? ಸರ್, ಈಗ ನಮ್ಮಲ್ಲಿ ನಾವು ಏನು ಒಂದು ಪ್ಲಾನ್ ಮಾಡಿದ್ದು ಅದ್ರ ಪ್ರಕಾರ ಅಂತಂದ್ರೆ, ನಾವು ಈಗ ಉತ್ಪನ್ನಗಳನ್ನ ತಯಾರಿಸ್ತದೆ, ಅಕ್ಕಿ ತಯಾರಿಸಬೇಕಾದ್ರೆ ನಮಗೆ ಸಿರಿಧಾನ್ಯಗಳು ಫಾರ್ಮರ್ಸ್ ಇಂದ ಬೇಕಾಗುತ್ತೆ. ನಮ್ಮಲ್ಲಿನ ಅಕ್ಕಿ ಘಟಕ ಈ ವರ್ಷ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾವು ಅಕ್ಕಿಯನ್ನ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇಂದನೇ ತೆಗೆದುಕೊಂಡು ಪ್ರಾಸೆಸ್ ಮಾಡತಕ್ಕಂತಹ ಯೂನಿಟ್ ಇಂದ ನಾವು ಅದನ್ನ ತರಿಸಿದ್ದೇವೆ ಅಕ್ಕಿನ. ಆ ಅಕ್ಕಿ ತಂದು ನಮ್ಮಲ್ಲಿ ಹಿಟ್ಟಿನ ಗಿರಣಿ ಇಕ್ವಿಪ್ಮೆಂಟ್ ಇದೆ, ಅಲ್ಲೇ ನಾವು ಹಿಟ್ಟನ್ನ ಮಾಡಿ, ನಮ್ಮ ಬೇಕರಿ ಘಟಕ ಇದೆಯಲ್ಲ ಅಲ್ಲಿ ನಾವು ಆ ಬೇಕರಿ ಘಟಕದಲ್ಲಿ ಆ ಹಿಟ್ಟನ್ನು ಉಪಯೋಗಿಸಿ ವಿವಿಧ ರೀತಿಯ ಸಿರಿಧಾನ್ಯಗಳ ಆಧಾರಿತ ಬೇಕರಿ ಉತ್ಪನ್ನಗಳನ್ನು ತಯಾರಿಸ್ತಿದೀವಿ. ಒಂದು ಅದು ಆಸ್ಪೆಕ್ಟ್ ಆದ್ರೆ, ಇನ್ನೊಂದಂತಂದ್ರೆ ನಾವು ಏನು ಫಾರ್ಮರ್ಸ್, ಕೆಲವೊಬ್ರು ಫಾರ್ಮರ್ಸ್ ನಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮಲ್ಲಿ ಇಂಥ ವ್ಯವಸ್ಥೆ ಇದೆ ಮೇಡಮ್, ನಾವು ನಿಮಗೆ ಈ ತರದ ಊದಲಿರ್ಬೋದು, ಕೊರಲೆ ಇರ್ಬೋದು, ನವಣೆ ಇರ್ಬೋದು, ಈ ತರ ಧಾನ್ಯಗಳನ್ನ ತಂದು ಕೊಡ್ತೀವಿ, ನಾವು ಮಾರಾಟ ಮಾಡಕ್ ಆಗ್ತಿಲ್ಲ, ನಾವು ನಿಮಗೆ ಕೊಡ್ತೀವಿ ಆದ್ರೆ ನಮಗೆ ಹೆಚ್ಚಿನ ರೀತಿಯಾದ ಇರ್ತಕ್ಕಂತಹ ಬೆಲೆ ಸಿಗಬೇಕು. ಈಗ ನವಣೆ 2,000 ರೂಪಾಯಿ ಕ್ವಿಂಟಲ್ ಇದ್ರೆ ನಮಗೆ ನೀವು 4,000 ರೂಪಾಯಿ ಕ್ವಿಂಟಲ್ ಹಂಗೆ ತಗೊಳ್ಳಿ ಅನ್ನೋ ಒಂದು ಮಾತು ಬಂತಿದೆ ಸರ್. ಸೊ ನಾವು ಏನು ಸಲಹೆ ಕೊಟ್ಟಿದೀವಿ ಆ ರೈತರಿಗೆ ಅಂತಂದ್ರೆ, ನೀವು ಯಾಕೆ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಅನ್ನ ಉಪಯೋಗಿಸಿ ನಾವು ನಿಮಗೆ ಪ್ರಾಸೆಸ್ ಮಾಡಿ ಅಕ್ಕಿ ಕೊಡ್ತೀವಿ, ಜಸ್ಟ್ ನೀವೊಂದು ಪ್ಯಾಕ್ ಕೂಡ ಮಾಡಿಕೊಡ್ತೀವಿ, ನಿಮ್ಮದೇ ಆದ ಒಂದು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮದೇ ಒಂದ ಬ್ರ್ಯಾಂಡ್ ಅನ್ನ ಹಾಕಿಕೊಂಡು ನೀವೇ ಇದನ್ನ ಮಾರಾಟ ಮಾಡಿ 2,000 ರೂಪಾಯಿ ಕ್ವಿಂಟಲ್ ಕೊಡ್ತಕ್ಕಂತ ನವಣೆಯನ್ನ ನೀವು 8-10,000 ಕ್ವಿಂಟಲ್ ಆಗಿ ಮಾರಾಟ ಮಾಡಬಹುದು ಅನ್ನೋ ಒಂದು ಸಲಹೆಯನ್ನ ನಾವು ಅವ್ರಿಗೆ ಕೊಟ್ಟಿದೀವಿ ರೈತರಿಗೆ. ಯಾಕೆಂದ್ರೆ ಈಗೆಲ್ಲಾ ಸಿರಿಧಾನ್ಯಗಳಾಗಿರುತ್ತೆ, ಅಕ್ಕಿಗಳ ಬೆಲೆ ಒಂದು ಕೆಜಿಗೆ 80 ರೂಪಾಯಿ ಮಿನಿಮಮ್ ಅಂದ್ರೆ 80 ರೂಪಾಯಿ ನವಣೆ ಅಂತ ಇಟ್ಕೊಂಡ್ರೆ, ಅದೇ ಊದಲು ಕೊರಲೆ ಅಂತಕ್ಕಂತ ಧಾನ್ಯಗಳಿಗೆ ಬಂದ್ರೆ ಅವು ಬಹಳ ಒಂದ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅವೈಲೇಬಿಲಿಟಿ ಇರೋದ್ರಿಂದ ಅವುಗಳಿಗೆ 120 ರೂಪಾಯಿ ಇದೆ ಸರ್ ಕೆಜಿಗೆ. ಅಂತಹ ಒಂದು ಸಿರಿಧಾನ್ಯಗಳ ನಮ್ಮ ರೈತರು ಬೆಳೀತಿದ್ದಾರೆ, ಆದ್ರೆ ಅವರು ಕೊಡ್ತಕ್ಕಂಥದ್ದು ಯಾರು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇರ್ಬೋದು, ಪ್ರೊಸೆಸರ್ಸ್ ಇರ್ಬೋದು, ಕೇವಲ 25-30 ರೂಪಾಯಿ ಕೆಜಿ ಕೊಡ್ತಿದ್ದಾರೆ. ಅದಕ್ಕೆ ನಾವು ಈ ತರದ ಸಲಹೆಯನ್ನ ಕೊಟ್ಟಿದೀವಿ, ಅದಕ್ಕೆ ನಾವು ಅವರಿಗೆ ದಾರಿ ಕೂಡ ಅನುವು ಮಾಡ್ಕೊಟ್ಟಿದೀವಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಘಟಕ ಇದೆ, ನೀವು ಅಲ್ಲಿಗೆ ತೆಗೆದುಕೊಂಡು ಬಂದ್ರಿ, ನಾವು ಪ್ರೊಸೆಸ್ ಮಾಡಿ, ಪ್ರೊಸೆಸಿಂಗ್ ಚಾರ್ಜ್ ಮಿನಿಮಲ್ ಇರುತ್ತೆ, ಕೆಜಿಗೆ ಏನಿಲ್ಲ ಅಂದ್ರೆ 25-30 ರೂಪಾಯಿ ಕೆಜಿ ಪ್ರೊಸೆಸಿಂಗ್ ಚಾರ್ಜ್ ಹಾಕ್ತೀವಿ. ಸೊ ದಟ್ ಅವರಿಗೆ ಒಂದು ಹೆಚ್ಚಿನ ಒಂದು 20% ಇಲ್ಲ 30% ಲಾಭ ರೈತರಿಗೆ ಆಗ್ಲಿ ಅನ್ನೋ ಉದ್ದೇಶಪೂರ್ವಕ. ಅಡ್ಡಿಲ್ಲ ಮೇಡಮ್ ಅವರೇ, ಈಗ ಒಂದು ವಿಚಾರ ಬಂತು ತಾವು ಹೇಳುವಂತ ಒಂದು ಸಂದರ್ಭದೊಳಗ, ಈಗೇನು ತಾವು ಪ್ರೊಸೆಸ್ ಮಾಡಿ ಅವರಿಗೆ ಮತ್ತೆ ಮರಳಿ ಕೊಡ್ತಾ ಇದ್ದೀರಿ ಧಾನ್ಯಗಳನ್ನ, ಅದೇ ಧಾನ್ಯಗಳನ್ನ ತಾವು ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಬ್ರ್ಯಾಂಡ್ ಮಾಡಿಕೊಂಡು, ಅದು ಕಾಳಿನ ಬ್ರ್ಯಾಂಡ್ ಇರ್ಬೋದು ಅಥವಾ ತಾವು ಹೇಳ್ದಂಗ ಕೇಕ್ ಇರ್ಬೋದು ಅಥವಾ ಮ್ಯಾಕರೋನಿ ಇರ್ಬೋದು, ಪಾಸ್ತಾ ಇರ್ಬೋದು, ಶಾವಿಗೆ ಇರ್ಬೋದು, ಇಂಥ ಏನು ಉತ್ಪನ್ನಗಳನ್ನ ಮಾಡಿ ವಿಶ್ವವಿದ್ಯಾಲಯದ ಒಂದು ಬ್ರ್ಯಾಂಡ್ ಮೂಲಕ ತಾವೇ ಒಂದು ನೆಟ್ವರ್ಕ್ ಮಾಡ್ಕೊಂಡ್ರೆ, ನೆಟ್ವರ್ಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಕೃಷಿ ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳು ಅನ್ನೋ ಒಂದು ಇದರಲ್ಲಿ ಹಾಕಿ ನಾವು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಿದೀವಿ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಏನು ದೊಡ್ಡ ಪ್ರಮಾಣದಲ್ಲಿ ಲಿಂಕೇಜ್ ಇಲ್ಲ ನಮ್ಮಲ್ಲಿ, ಸಣ್ಣ ಪ್ರಮಾಣದಲ್ಲಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಬಿಟೆಕ್ ಆಹಾರ ತಂತ್ರಜ್ಞಾನ ಮತ್ತು ಬಿಟೆಕ್ ಆಹಾರ ತಂತ್ರಜ್ಞಾನ ಪದವಿ ಅಂತ ಇದೆ. ಆ ಪದವಿಯಲ್ಲಿ 4ನೇ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ELP ಅಂತ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂತ ಬರುತ್ತೆ. ಆ ಒಂದು ವಿದ್ಯಾರ್ಥಿಗಳು ಒಂದು ಪರ್ಟಿಕ್ಯುಲರ್ ಮಾಡ್ಯೂಲ್ ಅಂತ ಮಾಡಿರ್ತೀವಿ, ಇದರಲ್ಲಿ ಗ್ರೈನ್ ಮಿಲ್ಲಿಂಗ್ ಪ್ರೊಸೆಸಿಂಗ್ ಅಂತ ಒಂದು ಮಾಡ್ಯೂಲ್. ಅವರು ಅದನ್ನ ಆಯ್ಕೆ ಮಾಡಿದಾಗ ಆ ಒಂದು ಮಾಡ್ಯೂಲ್ ಅಲ್ಲಿ ಆ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಉತ್ಪನ್ನಗಳನ್ನ ತಯಾರಿಸಿ ಅವುಗಳನ್ನ ಮಾರಾಟ ಮಾಡಬೇಕಾಗಿರುತ್ತೆ. ಆ ಒಂದು ವಿಭಾಗದಲ್ಲಿ ನಮ್ಮ ಈ ವರ್ಷದ ವಿದ್ಯಾರ್ಥಿಗಳು ಆ ಸಿರಿಧಾನ್ಯಗಳ ಆಧಾರಿತವಾಗಿರ್ತಕ್ಕಂಥ ಒಂದು ಪಾಯಸ ಮಿಕ್ಸ್ ಮಾಡಿ ಅವರು ಸುಮಾರು 80,000 ಅಂದ್ರೆ ಅರೌಂಡ್ 70 ಕೆಜಿಯಷ್ಟು ಪಾಯಸ ಮಿಕ್ಸ್ ಅನ್ನು ಮಾಡಿ ಸೇಲ್ ಮಾಡಿದ್ದಾರೆ ಅವರದ ಒಂದು ಬ್ರ್ಯಾಂಡ್ ನೇಮಲ್ಲಿ. ಹೀಗೆ ನಮ್ಮಲ್ಲೇ ಆದ ಬ್ರ್ಯಾಂಡ್ ಇದೆ ಸರ್, ನಾವು ಅದನ್ನ ಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ನಾವು ಮಾರಾಟ ಮಾಡ್ತಿದೀವಿ. ಬಟ್ ಅದು ನಮ್ಮ ಹೆಚ್ಚಿನ ಲೈಕ್ ತಾಲೂಕ್ ಆಗಿರ್ಬೋದು, ಡಿಸ್ಟ್ರಿಕ್ ಆಗಿರ್ಬೋದು, ಮೋರ್ ಆ ತರ ಮಾರ್ಕೆಟ್ಗಳಲ್ಲಿ ಅವೈಲಬಿಲಿಟಿ ಇಲ್ಲ. ಅಡ್ಡಿಲ್ಲ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ತಾವು ಮಾಡ್ತಾ ಇದ್ದೀರಿ. ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ನಮ್ಮ ಜನರಿಗೆ ಸಿರಿಧಾನ್ಯಗಳ ಮಹತ್ವ ತಿಳಿಸಿಕೊಡುವಂತಹ ಒಂದು ನಿಟ್ಟಿನೊಳಗೆ, ಅಲ್ಲದೆ ನಮ್ಮ ರೈತರಿಗೆ ಕೂಡ ಪೂರಕವಾದಂತಹ ಆದಾಯ ತರುವಂತಹ ಚಟುವಟಿಕೆಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವಂತಹ ಮಾರ್ಗದರ್ಶನವನ್ನ ಮತ್ತು ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಿ ಅವರಿಗೆ ಸಹಾಯ ಮಾಡ್ತಾ ಇರುವಂತದನ್ನ ತಾವು ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗ ಮಿತ್ರರಿಗೆ ಹೇಳಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಈ ಮಾಹಿತಿ ನಮ್ಮ ರೈತರು ಮತ್ತು ಗ್ರಾಹಕರು ಒಟ್ಟಾರೆಯಾಗಿ ತಗೊಂಡು ತಮ್ಮ ಅಭಿವೃದ್ಧಿ ಸಲುವಾಗಿ, ಪ್ರಗತಿ ಸಲುವಾಗಿ ಬಳಸಿಕೊಳ್ತಾರೆ ಅನ್ನುವಂಥ ಭಾವನೆ ನಮ್ಮದು. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ಹೆಚ್ಚಿನ ಮಾಹಿತಿ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಹಾಂ ಸರ್, ಕೊಡ್ತೀವಿ ಸರ್. 8197067180. ಆತ್ಮೀಯರೇ, ಕವಿತಾ ಮೇಡಮ್ ಅವರು ಏನು ನಂಬರ್ ಅನ್ನ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ಅದನ್ನ ತಾವು ಬರ್ಕೊಳ್ಬಹುದು. 8197067180 ಈ ನಂಬರ್ನ ಕಚೇರಿ ಸಮಯದೊಳಗೆ ಸಂಪರ್ಕ ಮಾಡಿ ತಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಒಳ್ಳೆಯದು ಕವಿತಾ ಮೇಡಮ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃ ಬಾಂಧವರ ಜೊತೆಗೆ ರೈತ ಮಹಿಳೆಯರು ಮತ್ತು ರೈತರೊಂದಿಗೆ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಹೇಳಿದ್ದೀರಿ, ಮತ್ತು ಕೃಷಿ ವಿಶ್ವವಿದ್ಯಾಲಯ ಯಾವ ರೀತಿ ರೈತರಿಗೆ ಈ ಒಂದು ನಿಟ್ಟಿನೊಳಗೆ ಮಾರ್ಗದರ್ಶನ ಮಾಡ್ತಾ ಇದೆ, ತಂತ್ರಜ್ಞಾನವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದೆ, ಮತ್ತು ಮುಂದಿನ ದಿನಗಳಲ್ಲಿ ಏನು ರೂಪುರೇಷೆ ಇರಲಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂಥ ಪ್ರಾಯೋಗಿಕವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಸಂಸ್ಕರಣೆ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ಕವಿತಾ ಅವರೊಂದಿಗಿನ ಸಂದರ್ಶನದ ಒಂದನೇ ಭಾಗವನ್ನು ಕೇಳಿದಿರಿ. ಮುಂದುವರಿದ ಭಾಗವನ್ನು ಮುಂದಿನ ವಾರ ಕೇಳುವಿರಿ. ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ಪ್ರುಳಿ. ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ.